ನಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧ ಪೇರ ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಬೀಜು ಕಾ ಪುತಲಾ ಬೋಲ್ ರಹಾ ಹೈ, ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ, ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೇ. ಮತಲಬ್ ದೇಖ್ ಬೇಟಾ, ತೂ ಜೋ ಯೇ ಅಂಧಾ ತುಮ್ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ, ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಹೈ. ಅರೆ ಪಹಲೇ ಐಸಾ ನಹೀ ಥಾ, ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥಿ, ಶುದ್ಧತಾ ಝಲಕ್ತಿ ಥಿ, ಮಾಟಿ ಭೀ ತಂದುರುಸ್ತ ಔರ್ ಲೋಗ್. पहली वाली बात कहाँ, परंतु सभी डाले सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಕೃಷಿ ಅನುಭವಗಳು. ಈ ವಿಷಯವಾಗಿ ಹೊನ್ನಾವರ ಹಳದಿಪುರದ ಅಶೋಕ್ ನಾರಾಯಣ್ ಕೋಡಿಯ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎಚ್ಬಿ ರಾಮಡಿಗಿ. ಈಗ ನಮ್ಮ ಜೊತೆಯಲ್ಲಿ ಹಿರಿಯ ರೈತರ ಅಂತ ಅಶೋಕ್ ನಾರಾಯಣ್ ಕೋಡಿಯ ಅವರಿದ್ದಾರೆ, ಅವರು ತಮ್ಮ ಕೃಷಿ ಅನುಭವವನ್ನು ಹಂಚಿಕೊಳ್ತಾರೆ. ನಮಸ್ಕಾರ ಅಶೋಕ್ ಅವರು. ನಮಸ್ಕಾರ ಸರ್. ಎಷ್ಟೆಷ್ಟು ಜಮೀನು, ಏನೇನು ಬೆಳಿತೀರಿ? ನಾವು ಮನೆಯಲ್ಲಿ 4 ಜನ ಅಣ್ಣ ತಮ್ಮಂದಿರಿದ್ದೆ, 4 ಜನರು ಒಟ್ಟಿಗೆ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ದು, ಕೃಷಿಯನ್ನು 4 ಜನರ ಮಕ್ಕಳು ಸಹ ಒಟ್ಟಿಗೆ ಸೇರಿ ನಾವು ಕೃಷಿಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. 2010-11 ನಾವು ಹೊನ್ನಾವರ ಕೃಷಿ ಇಲಾಖೆಯವರ ಒಂದು ಮಾರ್ಗದರ್ಶನದಲ್ಲಿ ಕೃಷಿಯನ್ನು ಪ್ರಾರಂಭಕ್ಕೆ ಇಳಿದಿದ್ದೇವೆ. ಅದೇ ಆವಾಗಿನಿಂದ ನಾವು ಏನು ಮಾಡಿದ್ದೇವೆ ಕೇಳಿದರೆ, ರಾಸಾಯನಿಕ ಗೊಬ್ಬರದ ಬಳಕೆಯನ್ನು ಬಂದ್ ಮಾಡಿದ್ದೇವೆ. ಸಾವಯವ ಕೃಷಿಯಲ್ಲಿ ಜಾಸ್ತಿಯ ಒಂದು ತೊಡಗುವಿಕೆಯಲ್ಲಿ ನಿಂತಿದ್ದೇವೆ. ಆವಾಗ ಅಂತ ಹೇಳಿದರೆ 2010-11 ನಮ್ಮ ಕೃಷಿ ಇಲಾಖೆಯವರಿಂದ ಒಂದು ಎರೆಹುಳ ತೊಟ್ಟಿ ನಿರ್ಮಾಣಕ್ಕೆ ನಮಗೆ ಅವಕಾಶ ಮಾಡಿಕೊಟ್ರು ಸಬ್ಸಿಡಿಯಿಂದ. ಆ ಒಂದು ಇದರಿಂದ ನಮಗೆ ಎರೆಹುಳ ತಯಾರಿಕೆಯ ಒಂದು ಘಟಕವನ್ನು ನಿರ್ಮಾಣ ಮಾಡಿಕೊಂಡು ಉದ್ಯೋಗವಾಗಿ ನಿರ್ಮಾಣವಾಯಿತು. ಕೃಷಿಯ ಒಟ್ಟಿಗೆ ನಮ್ಮ ಹೊಲಕ್ಕೆ ನಾವು ಗೊಬ್ಬರವನ್ನು ತಯಾರು ಮಾಡಿದ್ರೆ ಒಟ್ಟಿಗೆ ನಾವು ಸಹ ಹೊರಗಡೆ ಗೊಬ್ಬರವನ್ನು ಕೊಡಲಿಕ್ಕೆ ತಯಾರು ಮಾಡಿದ್ದೇವೆ. ಅದರ ನಂತರ ನಮಗೆ ಗೊಬ್ಬರ ತಯಾರಾಗ್ತಾ ಗಿರೇಕಿ ಏನು ಹುಳಗಳನ್ನು ತಗೊಂಡು ಹೋಗ್ಲಿಕ್ಕೂ ಬಂದರು ಎರೆಹುಳಗಳನ್ನು. ಆವಾಗ ಅದನ್ನು ಕೆಜಿಗೆ 350 ರೂಪಾಯಿ ರೇಟ್ನಲ್ಲಿ ನಾವು ಮಾರಾಟ ಮಾಡ್ತಾ ಇದ್ದೇವೆ. 1 ಕೆಜಿಗೆ 350 ರೂಪಾಯಿ ಎರೆಹುಳಗಳಿಗೆ, ಆ ಲೆಕ್ಕದಲ್ಲಿ ಕೆಜಿಗೆ 15 ರೂಪಾಯಿದಲ್ಲಿ ಎರೆ ಗೊಬ್ಬರವನ್ನು ಮಾರ್ತಾ ಇದ್ದೇವೆ. ಇವಾಗ ನಿಮ್ಗೆ ಹೇಳ್ತೇನೆ, ಇದರಿಂದ ನಮ್ಮ ಜಮೀನಿಗೂ ಸಹ ನಮಗೆ ಸಾಕಷ್ಟು ಗೊಬ್ಬರವನ್ನು ನಾವು ತಯಾರು ಮಾಡಿಕೊಂಡಿದ್ದೇವೆ. ಇದರಿಂದ ಕೂಲಿ ಆಳುಗಳ ಸಂಖ್ಯೆಯನ್ನು ಸಹ ಕಡಿಮೆ ಮಾಡಿಕೊಂಡಿದ್ದೇವೆ. ನಾವು ಯಾಕೆ ಕೇಳಿದ್ರೆ, ನಾವು ತರುವಾಗ ನಮಗೆ 15 ಕಿಲೋಮೀಟರ್ ಮುಂದೆ ಹೋಗಿ ಚಂದಾವರದಿಂದ ಮುಂದೆ ಬೆಟ್ಟಕ್ಕೆ ಹೋಗಿ ಲಾರಿಯಲ್ಲಿ ಸಣ್ಣ ಸಣ್ಣ ಲಾರಿ ಒಳಗೆ ತರ್ಕು ತುಂಬಿಕೊಂಡು ತಕೊಂಡು ಬಂದು ಸ್ಟಾಕ್ ಮಾಡ್ಕೊಳ್ತೇವೆ. ಅದನ್ನು ನಮ್ಮದು ಗೊಬ್ಬರ್ ಗ್ಯಾಸಿಂದ ಸ್ಲರಿ ಇದೆ, ಆ ಸ್ಲರಿಯ ಮುಖಾಂತರ ಅದನ್ನು ಕೊಟ್ಟಿ ಗೊಬ್ಬರ ಗುಂಡಿಯೊಳಗೆ ಅದನ್ನು ಸರಿಯಾದ ಗೊಬ್ಬರವನ್ನು ಮಾಡಿ ಅದು ಎರೆಹುಳ ತೊಟ್ಟಿಗೆ ತುಂಬುತ್ತೇವೆ. ಅದನ್ನು ತುಂಬಿ ಎರೆಹುಳಗಳು ಗೊಬ್ಬರ ಮಾಡಿದಾಗ ನಾವು ಒಂದು 50 ಚೂಳಿ ಗೊಬ್ಬರವನ್ನು ಅದರಲ್ಲಿ ತುಂಬಿದಾಗ ಅಲ್ಲಿ ಬರುವುದೇನು ಕೇಳಿದರೆ, ಸಿಮೆಂಟ್ ಚೀಲದಲ್ಲಿ ಒಂದು 10-12 ಚೀಲ ಗೊಬ್ಬರ ಪುಡಿ ಗೊಬ್ಬರವಾಗಿ ನಿರ್ಮಾಣ ಆಗ್ತದೆ. ಹಾಗಾಗಿ ನಮಗೆ ಹೊಲಕ್ಕೆ ಸಾಗಾಣಿಕೆ ಮಾಡುವಾಗ ನಾವು 50 ಚೂಳಿ ತುಂಬಿದ ಗೊಬ್ಬರವನ್ನು 50 ಸಲ ಹೋಗಬೇಕಾಗ್ತದೆ. ಇದು 12 ಚೀಲದಲ್ಲಿ 12 ಸಲ ಗೊಬ್ಬರ ತಗೊಂಡು ಹೋಗುವಷ್ಟು ಪ್ಯೂರ್ ಗೊಬ್ಬರ ತಯಾರಾಗ್ತದೆ. ಆ ದರ್ಕು ಗಿರ್ಕು ಎಲ್ಲ ಪುಡಿಯಾಗಿ ಹುಳಗಳು ತಿಂದು ಇಕ್ಕಿ ಹಾಕಿದಾಗ ಆ ಗೊಬ್ಬರ ತಯಾರಾಗ್ತದೆ. ಅದರಿಂದ ನಿಮ್ಗೆ ಹೇಳ್ತೇನೆ, ನಮ್ಗೆ ಸಾಗಾಣಿಕೆಯ ಒಂದು ಜನರ ಆಳುಗಳ ಸಂಖ್ಯೆನೂ ಕಡಿಮೆ ಆಗ್ತದೆ. ಮತ್ತೆ ನಮ್ಗೆ ಕೃಷಿಯಲ್ಲಿ ನಮ್ಗೆ ಮೊದಲನೇದಾಗಿ ಏನು ಕೇಳಿದ್ರೆ ಹೈನುಗಾರಿಕೆ ಮತ್ತು ಕೋಳಿ ಸಾಕಾಣೆ, ಇದು ಎರಡನ್ನೂ ಸಹ ಒಟ್ಟಿಗೆ ಬೆರೆಸ್ಕೊಂಡು ನಾವು ಕೃಷಿ ಮಾಡಿದ್ರೆ ಮಾತ್ರ ನಮ್ಮ ಕೃಷಿ ಪ್ರಯತ್ನ ಯಶಸ್ವಿಯಾಗಲು ಕಾರಣ. ಇಲ್ಲದೇ ಇದ್ರೆ ಸಾಧ್ಯ ಇಲ್ಲ. ಇವತ್ತಿನ ಕಾಲದಲ್ಲಿ ನಾವು ಸಾವಯವ ಗೊಬ್ಬರವನ್ನು ನಿರ್ಮಾಣ ಮಾಡಿಕೊಳ್ಳದೇ ಇದ್ರೆ ಕೃಷಿ ಮಾಡುವುದು ಸಾಧ್ಯವೇ ಇಲ್ಲದ ಮಾತಾಗಿದೆ. ಒಂದು 5 ವರ್ಷ ಮಾಡಬಹುದು, ಅದರ ನಂತರ ಭೂಮಿಯಲ್ಲಿ ಫಲವತ್ತತೆಯೇ ಇರುವುದಿಲ್ಲ, ಆ ಪರಿಸ್ಥಿತಿಗೆ ಹೋಗ್ತದೆ. ಹಾಗಾಗಿ ನಾವು 1/2 ಎಕರೆ ಜಮೀನಿದೆ ಅಂತ ಹೇಳಿದ್ರೆ ಮನೆಯಲ್ಲಿ 1 ಅಥವಾ 2 ದನನಾದರೂ ನಾವು ಸಾಕೊಳ್ಳೇಬೇಕು. ಒಂದು ಸಣ್ಣ ಕೋಳಿ ಫಾರಂ, ಈಗ ನಮ್ದು ಸಹ ಏನು ಕೇಳಿದ್ರೆ ಮನೆಯಲ್ಲಿ 2 ಎಮ್ಮೆ ಇದೆ, 1 ದನ ಇದೆ, 2 ಎತ್ತಿದೆ, ಸಣ್ಣ ಪುಟ್ಟ 2 ಕರುಗಳು ಇವೆ. ಅದರದ್ದು 1 ಎಕರೆದು ಒಂದು ತೋಟ ಇದೆ. ಆ ತೋಟದಲ್ಲಿ ನಮ್ದು ಒಂದು 600 ಸ್ಕ್ವೇರ್ ಫೀಟ್ ಇಂದ ಒಂದು ಕೋಳಿ ಫಾರ್ಮ್ ಅನ್ನ ರೆಡಿ ಮಾಡ್ಕೊಂಡಿದ್ದೇವೆ. ಸಿಮೆಂಟ್ ತಗಡಾಕಿ ಅದಕ್ಕೆ ಸುತ್ತಲೂ ಜಾಲರಿ ಹಾಕಿ ಅದನ್ನೆಲ್ಲ ಮಾಡ್ಕೊಂಡಿದ್ದೇವೆ. ಅದರೊಳಗೆ ವರ್ಷದಲ್ಲಿ ಒಂದು 4 ಸಲ ನಾವು ಅಂದ್ರೆ ಅದನ್ನು ಕಂಟಿನ್ಯೂ ಆಗಿ ಉಪಯೋಗಿಸುವುದಿಲ್ಲ, ವರ್ಷದಲ್ಲಿ 4 ಸಲ ನಾವು ಕೋಳಿ ಮರಿಯನ್ನು ಬಿಡ್ತೇವೆ. ಆ ಕೋಳಿ ಮರಿಯನ್ನು ಬಿಟ್ಟು ಅದನ್ನ 38-40 ದಿವಸದಲ್ಲಿ ಆ ಕೋಳಿಯನ್ನ ತೆಗೆದು ಬಿಡ್ತೇವೆ. ತೆಗದಿ ಅದನ್ನು ತಗೊಂಡು ಹೋಗೋರು ಬರ್ತಾರೆ ನಮ್ಮ ಜಾಗಕ್ಕೆ, ತೂಕ ಮಾಡಿ ಅಲ್ಲೇ ಸ್ಪಾಟ್ನಲ್ಲಿ ನಮ್ಗೆ ದುಡ್ಡು ಕೊಟ್ಟು ತಗೊಂಡು ಹೋಗ್ಬಿಡ್ತಾರೆ. ನಮ್ಗೆ ಅವ್ರು ಕೋಳಿ ತಗೊಂಡು ಹೋದ ನಂತರ ಆ ಕೋಳಿ ಹಾಕಿದ ಇಕ್ಕಿ ಏನಿದೆ ಅದೇ ನಮ್ಮ ಆ 1 ಎಕರೆ ತೋಟಕ್ಕೆ ಗೊಬ್ಬರವಾಗಿ ಸಿಗ್ತದೆ. ಆ 1 ಎಕರೆ ತೆಂಗಿನ ತೋಟ, ಅಡಿಕೆ, ತೆಂಗು ಮತ್ತೆ ಕಾಳುಮೆಣಸು, ಎಲೆ ಬಳ್ಳಿ ಎಲ್ಲವನ್ನೂ ಇದೆ. ಅದಕ್ಕೆಲ್ಲಕ್ಕೂ ನಮ್ಗೆ ಅದೇ ಗೊಬ್ಬರ. ಸ್ವಲ್ಪ ಪ್ರಮಾಣದಲ್ಲಿ ನಾವು ತಯಾರು ಮಾಡಿದಂತ ಒಂದು ಎರೆಹುಳ ತೊಟ್ಟಿನೂ ಸಹ ಅದೇ ಕಂಪೌಂಡ್ ನಲ್ಲಿ ಇರೋದ್ರಿಂದ ಅದರಲ್ಲಿ ಇರುವಂತಹ ಗೊಬ್ಬರ ಅದಕ್ಕೆ ಉಪಯೋಗಿಸ್ತೇವೆ. ಅದರಿಂದ ಸಹ ನಮ್ಗೆ ಆ ತೋಟದ ಇಂಪ್ರೂವ್ಮೆಂಟ್ಗೆ ಹೊರಗಡೆ ಹೋಗಿ ಏನು ತಂದ್ರೂ ಅವಶ್ಯಕತೆ ಆಗುದಿಲ್ಲ ಇದಿಷ್ಟು ಮಾಡ್ಕೊಂಡಿದ್ರಿಂದ. ಹಾಗಾಗಿ ಕೃಷಿ ಇಲಾಖೆಯಲ್ಲಿ ಗೊಬ್ಬರ ಬರ್ತದೆ, ಆ ಗೊಬ್ಬರ ಕಾಯಬೇಕು, ರಸಗೊಬ್ಬರ ಹಾಕಬೇಕು, ಆ ವಿಚಾರನ್ನು ನಾವು 10-11 ವರ್ಷದಿಂದ ಇಲ್ಲವೇ ಇಲ್ಲ, ಕಂಪ್ಲೀಟ್ ಬಂದ್ ಮಾಡಿದ್ದೇವೆ. ಅದೇ ಪ್ರಕಾರ ನಾವು ಮನೆಯಲ್ಲಿ ಒಂದು 1 ಎಕರೆ ತೋಟ, 1 ಎಕರೆ 3 ಗುಂಟೆ ತೋಟ ಇದೆ, ಒಂದು 2 ಎಕರೆ 17 ಗುಂಟೆ ಗದ್ದೆ ಇದೆ. ಆ ಗದ್ದೆನೂ ಸಹ ಹಾಗೆ ಏನು ಕೇಳಿದ್ರೆ ನಮ್ಗೆ ಕೃಷಿ ಇಲಾಖೆಯವರು ಯಾವಾಗ ನಮ್ಮ ಮನೆ ಬಾಗಿಲಿಗೆ ಹೋಗಿ ನಮ್ಮ ಸಲಹೆ ಸೂಚನೆ ಕೊಟ್ಟು ನಮ್ಮನ್ನ ಕೃಷಿ ಇಲಾಖೆಗೆ ಎಳೆದು ತರುವಂತಹ ಪ್ರಯತ್ನ ಮಾಡಿದ್ರು, ಆವಾಗಿನಿಂದ ನಾವು ಸ್ವಲ್ಪ ಅವರೊಟ್ಟಿಗೆ ಹೋಗುವ ಪ್ರಯತ್ನ ಮಾಡಿದ್ದೇವೆ. ಆವಾಗಿನಿಂದ ಏನಾಯ್ತು ಕೇಳಿದ್ರೆ ನಾಟಿ ಮಾಡುವಾಗ ನಮ್ಗೆ 100 ಗಟ್ಟಲೆ ಆಳು ಹೋಗ್ತಾ ಇತ್ತು. ಈ ಸಮಸ್ಯೆ ಹೇಗೆ ಪರಿಹಾರ ಮಾಡೋದು ಆಗುದಿಲ್ಲ. ಇದು ಏನ್ ಮಾಡ್ಲಿಕ್ಕೂ ಕೃಷಿ ಮಾಡಿದ್ರೆ ನಮ್ಗೆ ಭತ್ತ ಬೆಳೆದಿಂದ ಏನೂ ಫಾಯ್ದೆ ಇಲ್ಲ ಆಳುವಂತ ನಿರ್ಧಾರಕ್ಕೆ ಬಂದಿದ್ದೇವೆ. ಒಂದ್ಸಲ ಏನಾಯ್ತು ಕೇಳಿದ್ರೆ ನಮ್ಮ ರಿಟೈರ್ಡ್ ಒಬ್ಬ ಹಬ್ಬು ಮಾಸ್ಟರ್ ಒಬ್ರು ಇದ್ರು, ಅವರು ನಾನು 2 ಜನ ಶಿರ್ಸಿ ಕೆವಿಕೆದವರು ಬಂದಾಗ ಸಣ್ಣ ಒಂದು ಕಾರ್ಯಕ್ರಮ ಮಾಡಿದ್ರು ಅಲ್ಲಿ, ರೈತರ ಒಂದು ಮಾತುಕತೆ ನೋಡಿ. ಆವಾಗ ಹೇಳಿದ್ರು ಅವರು, ನಾವು ಬರ್ತೇವೆ, ನೀವು ಶೇಂಗಾ ಹಾಕಿ, ಆವಾಗ ಶೇಂಗಾದ ಹೂವು ಆಗ್ತಾ ಇದೆ, ಅದನ್ನು ನೋಡ್ತೇವೆ ಅಂತೇಳಿ. ಅದರ ನಂತರ ಏನು ಮಾಡಿದ್ರು ಕೇಳಿದರೆ, ಅವರು ಒಂದು ದಿವಸ ಕೆವಿಕೆದಲ್ಲಿ ವಾರ್ಷಿಕ ಒಂದು ಮೀಟಿಂಗಿಗೆ ನಮಗೆ ಕರೆದ್ರು. ಆ ದಿವಸ ಹೋದಾಗ ಅವರು, ಇಲ್ಲಿ ಏನು ಬೆಳೆ ನೀವು ಮಾಡ್ತಾ ಇದ್ದೇವೆ, ಏನಾಗ್ತಾ ಇದೆ ಹೊಸ ತಂತ್ರಜ್ಞಾನ ಅಂತ ಹೇಳುವಂಥದ್ದನ್ನು ತೋರಿಸಿದರು. ಅದು ತೋರಿಸಿದಾಗ ನಮಗೆ ಯಂತ್ರ ನಾಟಿ ಒಂದು ಮಂಜುಗೋಣಿಯೊಳಗೆ ಮಾಡಿದ ಪ್ರಾಜೆಕ್ಟನ್ನು ನಮಗೆ ತೋರಿಸಿದಾಗ ನಮಗೆ ಅದು ಆ ದಿವಸ ಏನೋ ಕಣ್ಣಿಗೆ ತೋರ್ತು. ಆವಾಗ ನಾವು ಅಲ್ಲೇ ಕೃಷಿ ವಿಜ್ಞಾನ ಕೇಂದ್ರ ಶಿಷ್ಯೊಳಗೆ ಅದನ್ನ ಬಗ್ಗೆ ಪ್ರಶ್ನೆ ಕೇಳಿದ್ದೇವೆ, ನೀವು ಇದನ್ನ ನಮ್ಮ ಕರಾವಳಿಲಿ ಯಾಕೆ ಮಾಡಬಾರ್ದು. ಆವಾಗ ಹೇಳಿದ್ರು ಅವರು, ಇಲ್ಲ ಕರಾವಳಿಲಿ ತುಂಬಾ ಮಳೆ ಆಗೋದ್ರಿಂದ ಸ್ವಲ್ಪ ಧೈರ್ಯ ಮಾಡೋದು ನಾವು ಕಷ್ಟ ಆಗ್ತದೆ, ನಿಮ್ಮಂತ ರೈತರು ಅದ್ರ ಬಗ್ಗೆ ಸ್ವಲ್ಪ ಧೈರ್ಯ ಮಾಡಿದ್ರೆ ನಾವು ಅದಕ್ಕೆ ಡ್ಯಾಮ ಮಾಡಿ ಪ್ರಯತ್ನ ಮಾಡಬಹುದು. ಸರಿ, ಹಾಗಾದ್ರೆ ನಾವು 2 ಜನ ಸಹ ರೈತರು ಒಪ್ಪಿಕೊಂಡು ಒಂದು 10 ಎಕರೆ ಜಾಗವನ್ನು ಅದರಲ್ಲಿ ಲಾಭ ಆಗಲಿ ಲುಕ್ಸಾನ್ ಆಗಲಿ ಈ ಸಲ ಡ್ಯಾಮ ಮಾಡಿ ನೀವು ನಮ್ಮದೇ ಜಮೀನು ಕೊಡ್ತೇವೆ ಅಂತೇಳಿ ಅವರಿಗೆ ಮಾತು ಕೊಟ್ಟು ಬಂದೇವೆ. ಅದೇ ಪ್ರಕಾರ ಇವರು ಡ್ಯಾಮ ಮಾಡಿಸಿದರು 2011 ಇಸ್ವಿಯಲ್ಲಿ. ಆವಾಗ ಏನಾಯ್ತು ಕೇಳಿದ್ರೆ, ಆ ಡ್ಯಾಮ ಮಾಡಲಿಕ್ಕೆ ಬಂದಾಗ 8 ಸಾಲಿನ ಮಿಷನ್ VST ಮಿಷನ್ ಬಂದಿತ್ತು. ಅದಕ್ಕೆ ಒಂದೇ ಚಕ್ರ ಇರೋದ್ರಿಂದ ಅದು ತಂದು ಗದ್ದೆಯಲ್ಲಿ ಪಿಟ್ಟು ಮಾಡಿ 30 ದಿವಸ ಆಯಿತು ಮಷನ್ ಬರಲಿಲ್ಲ. ನಮಗೆ ಆವಾಗ ಟೆನ್ಷನ್ ಚಾಲು ಆಯಿತು, ಮನೆ ಅಂಗಳದಲ್ಲಿ ಮಾಡಿದಂಥ ಚಾಪೆ ಮಾಡಿ ನಾಟಿ ಆಗ್ತಾ ಇಲ್ಲ, ಸಸಿ ದೊಡ್ಡಾಗೋಯ್ತು, ಇನ್ನು ಅದರ ಬೆಳವಣಿಗೆಗೆ ಆಹಾರ ಇಲ್ಲ ಅದರಲ್ಲಿ. ಆವಾಗ ಏನು ಮಾಡಿದ್ರು ಕೇಳಿದ್ರೆ, ಕೃಷಿ ಇಲಾಖೆಯವರಿಗೆ ಒತ್ತಾಯ ಮಾಡಿದ್ರು, ಏನಪ್ಪ ಪರಿಸ್ಥಿತಿ ಇದು. ಆವಾಗ ಅವರು ಮಷನ್ ತರಿಸಿದ್ರು, ತರಿಸಿ ನಾಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಆದರೆ ಆ 8 ಸಾಲಿನ ಮಷನ್ನಲ್ಲಿ ನಮ್ಮ ಗದ್ದೆಯೊಳಗೆ ತಿರುಗುವಾಗ ನಮ್ಮದು ರೇತಿ ಆದ್ರಿಂದ ಗದ್ದೆ ತಿರುಗುವಾಗ ಅಲ್ಲಲ್ಲೇ ಹುಗ್ಗದು ಹುಗ್ದು ನಿಲ್ಲುದು ಮಷನ್. ಆವಾಗ ಬಳ್ಳಿ ಕಟ್ಟಿ ಜನರು ಹಿಡಿದು ಮಷನ್ ಅನ್ನು ಎಳ್ಕೊಂಡು ತಿರುಗಾಡಿಸಿ 10 ಎಕರೆನೂ ಸಹ ನಾಟಿ ಮಾಡಿಸಿದೆ. ಇಡೀ ಊರಿನಲ್ಲಿ ನೋಡುವಾಗ ಜನ ನಮ್ಮನ್ನ, ಇದು ಎಲ್ಲೋ ಬಯಲುಸೀಮೆಯಲ್ಲಿ ಮಾಡುವಂಥದ್ದನ್ನ ಇವರು ನಮ್ಮ ಇಲ್ಲಿ ಕರಾವಳಿ ಬಂದ್ಕೊಂಡು ಮಾಡ್ತಾರೆ ಅಂತೇಳಿ ನಗ್ತಾ ಇದ್ರು. ಅಲ್ಲಲ್ಲಿ ಹೋಗಿ ಮಾತಾಡ್ತಾವ, ನೆನಪು ಮಾಡ್ತಾವ. ಅವಾಗ ನಮ್ಗೆ ನಿಮ್ಗೆ ಹೇಳ್ತೇನೆ, ಒಂದು ವಾರ ಊಟ ಮಾಡಿದ ಊಟ ಹೊಟ್ಟೆಲಿ ಜೀರ್ಣ ಆಗ್ತಾ ಇರಲಿಲ್ಲ, ರಾತ್ರಿ ಊಟ ಮಾಡಿದ್ರೆ ನಿದ್ರೆ ಬರ್ತಾ ಇರಲಿಲ್ಲ. ಏನಪ್ಪ ಜನರ ಹತ್ರ ನೆಗೆಯಾಡಿಸ್ಕೊಳ್ಳುವಂತ ಪರಿಸ್ಥಿತಿಗೆ ಬಂದಿದ್ದೇವೆ ಅಂತೇಳಿ. ಹಾಗೆ ಒಂದು ವಾರ ಮಲಗಿದ ಶಶಿ ಎದ್ದು ನಿಂತಾಗ ಒಂಥರ ಧೈರ್ಯ ಬಂತು. ನಮ್ಮೊಟ್ಟಿಗೆ ನಮ್ಮ ಎಸ್ ಜೆ ಪಡ್ಕಾರ್ ಅಂತೇಳಿ ಬರ್ಗಿಯ ಒಂದು ರಿಟೈರ್ಡ್ ಗ್ರಾಮ ಸೇವಕರು ಇದ್ರು, ಅವರು ಸಹ ಒಂದು ವಾರ ಸರಿ ಊಟ ಮಾಡಲಿಲ್ಲ. ನಾನು ಇದೊಂದು ಇವರಿಗೆ ತೋರಿಸ್ಕೊಟ್ಟು ಇದು ನನಗೂ ಸಹ ಒಂಥರ ಬೇಜಾರಾಯಿತು ಅಂತೇಳಿ. ಅದ್ರ ನಂತರ ಅವರು ನಾವು ಹೇಗೆ ಖುಷಿ ಪಟ್ಟರು ಅದನ್ನು ನೋಡಿ ನಗ್ತಾ ಇದ್ದವರು ಸಹ ಆಶ್ಚರ್ಯದಿಂದ ಬಂದು ದೂರ ದೂರ ನಿಂತು ನೋಡುವಂಥ ಪರಿಸ್ಥಿತಿ ಆಯಿತು. ಆವಾಗ ನಿಮ್ಗೆ ಹೇಳ್ತೇನೆ, ನಾವು ಮಷನ್ ತರಬೇಕು ಹೊಸದು, ನಾವು ನಾಟಿ ಮಾಡಬೇಕು ಬೇರೆ ಮಷನು, ಇಷ್ಟು ದೊಡ್ಡ ಮಷನ್ ನಮಗೆ ಇಲ್ಲಿ ನಡೆಯುವುದಿಲ್ಲ ಅಂತೇಳಿ ಮಷನ್ ಹುಡುಕಾಟದಲ್ಲಿ ಇರುವಾಗ ಒಂದು ವಿಜಯ ಕರ್ನಾಟಕದಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು, ಕೊಬೋಟಾ ಮಷನ್, ಇದಕ್ಕೆ ಡಿಲ್ಲರ್ಸ್ಗಳು ಬೇಕಾಗಿದ್ದಾರೆ ಅಂತೇಳಿ. ಆವಾಗ ಅದಕ್ಕೆ ನಾವು ಫೋನ್ ಮಾಡಿ ಇದು ಮಾಡಿದಾಗ ಒಂದು ತಮಿಳು ಭಾಷೆಯಲ್ಲಿ ಮಾತಾಡುವವರು ಹೇಳಿದರು, ನಮ್ಮದು ಚೆನ್ನೈದಲ್ಲಿ ಒಂದು ಇದಾಗಿದೆ, ಈಗ ನಿಮಗೆ ಅಲ್ಲಿ ಯಾರು ಡಿಲ್ಲರ್ ಇಲ್ಲ, ಈ ಡಿಲ್ಲರ್ ಆದ ತಕ್ಷಣ ನಿಮಗೆ ಕೊಡ್ತೇವೆ ಅಂತೇಳಿ ಬಳ್ಳಾರಿ ಒಳಗೆ ಒಬ್ಬರು ಡಿಲ್ಲರ್ನ ನಮಗೆ ಕಾಂಟ್ಯಾಕ್ಟ್ ಕೊಟ್ಟರು. ಅದರ ನಂತರ ದಾವಣಗೆರೆಯಲ್ಲಿ ಬಾಲಾಜಿ ಟ್ರೇಡರ್ಸ್ ಅಂತೇಳಿ ಒಬ್ರು, ಅಲ್ಲಿಂದ ಹೋಗಿ ಆ ಕುಬೋಟಾ ಮಿಷನ್ ಅನ್ನು ನಾವು ಖರೀದಿ ಮಾಡಲಿಕ್ಕೆ ತಯಾರಾಗಿದ್ವಿ. ಆವಾಗ ಆ ಮಷನ್ ತಂದು 2010-11 ಇಸ್ವಿಯಲ್ಲಿ ತಂದ ಮಷನ್ನು ಇವತ್ತು ಸಹ ನಾವು ಓಡಿಸ್ತಾ ಇದ್ದೇವೆ. ನಿಮ್ಗೆ ಹೇಳ್ತೇನೆ, ಒಂದು ದಿವಸ ನಮ್ಗೆ ಆ ಮಷನ್ ಕೆಲಸ ಮಾಡುವಾಗ ತೊಂದರೆ ಕೊಡಲಿಲ್ಲ. ಆ ಮಷನ್ನಲ್ಲಿ ನಾವು ನಾಟಿ ಮಾಡಿ ಇವತ್ತಿಗೂ ಸಹ ಒಂದು ದಿವಸಕ್ಕೆ 3 ಎಕರೆಯಷ್ಟು ನಾಟಿ ಮಾಡ್ತೇವೆ. ನಿಮ್ಗೆ ಹೇಳ್ತೇನೆ, ನಾವು ಬೇಸಾಯದಲ್ಲಿ ಭತ್ತದ ಬೆಳೆಯಷ್ಟು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಉತ್ಪನ್ನ ತೆಗೆಯುವಂತ ಬೆಳೆ ಭತ್ತ ಅಂತೇಳಿ ನಾನಂತೂ ಹೇಳಲಿಕ್ಕೆ ಇಷ್ಟಪಡ್ತೇನೆ, ತೋರಿಸ್ಕೊಡ್ತೇನೆ ಬಂದ್ರೆ. ಇವತ್ತು ಸಹ ಚಾಪೆ ಮಡಿ ಮಾಡುದು ನಮ್ದು ಒಂದು ಉದ್ಯೋಗ ಆಗಿ ನಿರ್ಮಾಣವಾಗಿದೆ. ಯಾಕೆ ಕೇಳಿದ್ರೆ, ನಮ್ಮ ಮನೆಯಲ್ಲಿ ನಾವು ಚಾಪೆ ಮಡಿ ಮಾಡಲಿಕ್ಕೆ ಫೈಬರ್ ಟ್ರೇ ಇಂದ ಹಿಡಿದು ಸ್ಟಾರ್ಟಿಂಗ್ ನಲ್ಲಿ ನಾವು ನೆಲದಲ್ಲೆಲ್ಲ ಎಲ್ಲಿ ಬೇಕಾದ್ರೆ ಸಾಗಾಣಿಕೆ ಮಾಡಬಹುದು. ಟ್ರೇದಲ್ಲಿ ಮಣ್ಣು ತುಂಬಿ ಅದನ್ನು 10 ಟ್ರೇ ಇಟ್ಟು 2 ಚನಲ್ ಇಟ್ಟು ಅದ್ರ ಮೇಲೆ ಒಂದು ಮಷನ್ ಇದೆ, ಸೀಡರ್ ಮಷನ್ ಅಂತೇಳಿ, ಬೀಜ ಹಾಕ್ಲಿಕ್ಕೆ ಆ ಸೀಡರ್ ಮಷನ್ ಅನ್ನು ಇಟ್ಟು ಅದನ್ನ ದೂಡಿಬಿಟ್ರೆ 10 ಟ್ರೇಗೆ ಒಂದೇ ಸಲ ಬೀಜ ಹಾಕ್ತದೆ. ಮತ್ತೆ 10 ಟ್ರೇ ಮುಂದೆ ಇಟ್ಟು ಆ ಟ್ರೇಯನ್ನು ಜಾರಿಸಿಬಿಟ್ರೆ ಮತ್ತೆ ಮುಂದೆ ಸಹ ಬೀಜ ಆಗ್ತದೆ. ಯಾವುದಕ್ಕೂ ಕೆಲಸ ಈಸಿ, ಯಾರು ಸಣ್ಣ ಮಕ್ಕಳು ಸಹ ಮಾಡಬಹುದು. ಯಾರಿಗೆ ತಿಳಿಯುವುದಿಲ್ಲ ಆ ಕೆಲಸ ಹೇಳುವಾಗಿಲ್ಲ, ಅಥವಾ ಮಳೆ ಬಂದು ಎಲ್ಲ ಮಣ್ಣು ತೊಳೆದೋಯ್ತು ಅದಕ್ಕೆ ಇದಿಲ್ಲ ಹೇಳುವಾಗಿಲ್ಲ, ಅಷ್ಟು ಸಸಾರದಲ್ಲಿ ಕೆಲಸ ಆಗ್ತಾ ಇದೆ. ಆ ಚಾಪೆ ಮಡಿಯನ್ನು ಇವತ್ತು ಮಂಕಿಯವರು ಹಳದಿಪುರದಿಂದ ಚಾಪೆ ಮಡಿ ಮಾಡಿ ಮಂಕಿಗೆ ತಗೊಂಡೋಗಿ ನಾಟಿ ಮಾಡ್ತಾ ಇದ್ದಾರೆ. ನಾವು ಅವರಿಗೆ ಹೇಳ್ತೇವೆ, ಇಲ್ಲಿಂದ ತಗೊಂಡೋಗಿ ಗಾಡಿ ಸಾಗಾಣಿಕೆ ಖರ್ಚು ಜಾಸ್ತಿ ಆಗ್ತದೆ ನಿಮಗೆ, ಬೇಡ ಅಲ್ಲೇ ಮಾಡ್ಕೊಳ್ಳಿ ಹೇಳಿ. ಅವರು ಕಳೆದ ಸಲ ಬೇಡ ಅಂದ್ರೆ ನಾಟಿ ಮಾಡುವಷ್ಟು ಚಾಪೆ ಮಡಿಯನ್ನು ಹಳದಿಪುರದಿಂದ ಮಾಡಿ ಬೊಲೋರೋ ಗಾಡಿಯಲ್ಲಿ ತುಂಬಿಕೊಂಡು ತಗೊಂಡೋಗಿದ್ದಾರೆ. ಅಲ್ಲಿ ತನಕ ಹೋದ್ರೂ ಸಹ ಚಾಪೆ ಮಡಿ ಹಾಳಾಗ್ತಾ ಇರಲಿಲ್ಲ, ಅಂತ ಒಂದು ಚಾಪೆ ಮಡಿ ತಯಾರಾಗಿದೆ. ಹಾಗಾಗಿ ಪ್ರತಿಯೊಂದು ರೈತರು ಆ ಜನರ ಅವಲಂಬನೆಯನ್ನು ಬಿಟ್ಟು ಕೃಷಿಯಲ್ಲಿ ಯಾಂತ್ರೀಕರಣದ ಒಂದು ಮೋರೆ ಹೋಗಿದ್ರೆ ಯಾವ ರೈತನು ಸಹ ಅದರಲ್ಲಿ ಹಿಂದೆ ಬೀಳುವ ಸಾಧ್ಯತೆ ಇಲ್ಲವೇ ಇಲ್ಲ. ಇವತ್ತಿನ ಹೊಸ ಒಂದು ಕೃಷಿಯ ಆವಿಷ್ಕಾರದಲ್ಲಿ ನಾವು ಮುನ್ನಡೆಯುವುದರಿಂದ ಕೃಷಿಯಲ್ಲಿ ನಾವು ವಿಜಯ ಸಾಧಿಸಲಿಕ್ಕೆ ಎರಡನೇ ನಮ್ಮ ಮಾತೆಯೇ ಇಲ್ಲ. ಹಾಗಾಗಿ ನಾವು ಪ್ರತಿಯೊಬ್ಬ ರೈತರು ಯಾಂತ್ರೀಕರಣದ ಮೊರೆ ಹೋಗಬೇಕು. ನಾವು ಈಗ ಸೀಡರ್ ಮಿಷನ್ ಹೇಳಿದೆ ನಿಮಗೆ, ಸೀಡರ್ ಮಿಷನ್ ಹಾಕ್ತೇವೆ, ಅದರ ನಂತರ ಚಾಪೆ ಮಡಿ ಆಗ್ತದೆ, ನಾಟಿ ಯಂತ್ರದಿಂದ ನಾಟಿ ಮಾಡ್ತೇವೆ, ನಾಟಿ ಮಾಡಿದ ನಂತರ ವೀಡರ್ ಹೊಡಿಬೇಕು, ಕೈಯಿಂದ ವೀಡರ್ ಹೊಡ್ಲಿಕ್ಕೆ ಆಗುದಿಲ್ಲ, ರಟ್ಟೆ ಬಿದ್ದೋಯ್ತು ಹೇಳ್ತಾರೆ ಜನ, ಆಗುದಿಲ್ಲಲ್ಲ. ಪವರ್ ವೀಡರ್ ಇದೆ, ಕೃಷಿ ಇಲಾಖೆಯವರು ಸಹಾಯಧನದಲ್ಲಿ ಕೊಡ್ತಾ ಇದ್ದಾರೆ, 38,000 ರೂಪಾಯಿ 19,000 ರೂಪಾಯಿ ಸಬ್ಸಿಡಿಲಿ ಕೊಡ್ತಾ ಇದ್ದಾರೆ, ಅದನ್ನು ತಗೊಳ್ಳಿ. ನಾನು ತಗೊಂಡಿದ್ದೇನೆ, ನಾನು ಇವತ್ತು ನಿಮ್ಗೆ ಹೇಳ್ತೇನೆ, 8 ವರ್ಷದಿಂದ ಪವರ್ ವೀಡರ್ ಉಪಯೋಗಿಸ್ತಾ ಇದ್ದೇನೆ. ನಾವು ಒಂದು ವರ್ಷದಲ್ಲಿ ಸಾಧಾರಣ ಒಂದು 10 ಎಕರೆ ನಾವು ಆ ಪವರ್ ವೀಡರ್ನಲ್ಲಿ ಕೆಲಸ ಮಾಡ್ತೇವೆ. ಪವರ್ ವೀಡರ್ ಒಳ್ಳೆ ಕೆಲಸ ಕೊಡ್ತಿದ್ದೆ, ಯಾವುದು ಒಂದು ತೊಂದರೆ ಇಲ್ಲ. ಹಾಗಾಗಿ ಅಂಥ ಮಷನ್ ತಗೊಳ್ಳಿ, ಒಳ್ಳೊಳ್ಳೆ ಮಷನ್ ತಗೊಳ್ಳಿ, ಆ ಯಂತ್ರದಿಂದ ನೀವು ಕೃಷಿಯನ್ನು ಮುಂದುವರಿಸಿ. ಯಾರು ಸಹ ಕೃಷಿಯಿಂದ ಹಿನ್ನಡೆಯುವಂಥ ಅವಶ್ಯಕತೆಯೇ ಇಲ್ಲ. ಇನ್ನು ಮುಂದಿನ ದಿವಸದಲ್ಲಿ ನಮಗೆ ಗೊತ್ತಾಗಬಹುದು. ಯಾಕೆ ಕೇಳಿದ್ರೆ, ಇವತ್ತು ಎಲ್ಲ ಕೃಷಿ ಜಮೀನನ್ನು ಮಣ್ಣಾಕಿ ಹುಗಿದು ಮನೆ ಕಟ್ಟುವ ಪ್ರಯತ್ನದಲ್ಲಿದ್ದಾರೆ. ಆದರೆ ಮುಂದಿನ ಒಂದು ದಿವಸ ರೈತನ ಮನೆ ಬಾಗಿಲಿಗೆ ಬಂದು ಅಕ್ಕಿ ಕೊಡು, ರಾಗಿ ಕೊಡು. ನಾವು ಇವತ್ತು ಹೇಳ್ತೇವೆ ನಿಮಗೆ, ಭತ್ತ ಬೆಳಿತೇವೆ, ಶೇಂಗಾ ಬೆಳಿತೇವೆ. ಇವತ್ತು ನಮ್ಮ ಒಂದು 50 ಎಕರೆಯ ಒಂದು ಗದ್ದೆಯ ಒಂದು ವಿಸ್ತಾರದಲ್ಲಿ ಸಾಧಾರಣವಾಗಿ ಒಂದು 5 ಎಕರೆ ಜಾಗದಲ್ಲಿ ಶೇಂಗಾ ಮಾಡಲಿಲ್ಲ ಜನ, ಬಿಟ್ಟಿದ್ದಾರೆ. ಆದರೆ ಈಗ ನಾವು ಇಡೀ 1.5 ಎಕರೆ ಜಾಗಕ್ಕೆ ಬೇಲಿ ಮಾಡಿ ಅದರಲ್ಲಿ ಶೇಂಗಾ ಬೆಳೀತಾ ಇದ್ದೇವೆ. ಶೇಂಗಾದಿಂದ ನಮಗೆ ನಮ್ಮ ಮನೆಗೆ ತಿನ್ಲಿಕ್ಕೆ ಸಿಗ್ತದೆ, ನಮಗೆ ಅದ್ರ ಬೆಳೆಗೆ ನಮಗೆ ಸರಿಯಾಗ ರೇಟ್ ಸಿಗ್ತದೆ, ಮತ್ತೆ ಅದರದ್ದು ಗಿಡ ಏನಿದೆ ಅದು ದನಗಳಿಗೆ ಆಹಾರ ಸಿಗ್ತದೆ. ನಾವು ಏನು ಜಾನುವಾರುಗಳು ಸಾಕೋದ್ರಿಂದ ನಮಗೆ ಬೇರೆ ಯಾವುದೇ ಒಂದು ಹೊರಗಡೆಯಿಂದ ತರುವ ಅವಶ್ಯಕತೆ ಇರುವುದಿಲ್ಲ. ದಾಣಿಗೆ ಶೇಂಗಾ ಹಿಂಡಿ ಇನ್ನ ಹತ್ತಿಕಾಳು ಹಿಂಡಿ ಇಂಥದನ್ನ ನಾವು ಹೊರಗಡೆ ತರ್ತೇವೆ ಬಿಟ್ರೆ ಹುಲ್ಲು ಅಂತೇಳಿ ನಾವು ಹೊರಗಡೆಯಿಂದ ತರುವುದಿಲ್ಲ. ತೋಟದಲ್ಲಿ ಈಗ ನಮ್ಮ ಇಲಾಖೆಯವರು ಹುಲ್ಲಿನ ಬೀಜ ಕೊಡ್ತಾರೆ, ಅದನ್ನು ತಗೊಂಡೋಗಿ ತೋಟದ ಬೇಲಿ ಸೈಡ್ನಲ್ಲೆಲ್ಲ ಹಾಕಿರ್ತೇವೆ, ಜಟ್ಟು ಹಾಕಿರ್ತೇವೆ, ಅದು ಹುಟ್ಕೊಳ್ತೇವೆ, ಅದನ್ನೇನು ಕೊಯ್ಕೊಂಡು ಬರ್ತೇವೆ ಸ್ವಲ್ಪ ಸ್ವಲ್ಪ ಮೇಲೆ, ಅದು ಮತ್ತೆ ಚಿಗಿರ್ತದೆ, ಹುಲ್ಲಾಗ್ತದೆ. ಹಸಿ ಹುಲ್ಲನ್ನು ದಿವಸಕ್ಕೆ ಒಂದೇ ಸಲ ಕೊಡಲೇಬೇಕು ಕರಿಯು ದನಗಳಿಗೆ, ಆಕಳಿಗೆ ಎಮ್ಮೆಗೆ ಅಂತೇಳಿ ಹಾಕ್ತೇವೆ ಅದನ್ನು. ಹಾಗಾಗಿ ಅದನ್ನು ಕೊಡ್ತೇವೆ, ದನಗಳಿಗೆ ಹಾಲು ಸಿಗ್ತದೆ, ಯಾವುದಕ್ಕೂ ಕಡಿಮೆ ಆಗುದಿಲ್ಲ. ನಿಮ್ಗೆ ಹೇಳ್ತೇನೆ, ಇವತ್ತು ರೈತರು ಕೆಲವರು ಹೇಳ್ತಾರೆ ಏನು ಬೆಲೆಗೆ ರೇಟ್ ಇಲ್ಲ ಅಡಿ, ನಿಜವಾಗಿಯೂ ಇವತ್ತೇ ಮಾರ್ಕೆಟ್ನಲ್ಲಿ ನಾವು ಬೆಳೆದಂತ ಬೆಳೆಗೆ ರೇಟ್ ಇದೆ, ಆದ್ರೆ ಅದು ರೈತ ಮಾಡ್ಕೊಳ್ಬೇಕು. ಇವತ್ತು ನಿಮ್ಗೆ ಹೇಳ್ತೀನಿ, ಹಾಲಿಗೆ ಇಲ್ಲ 30 ರೂಪಾಯಿ ಕೇಳ್ತಾರೆ, 25 ರೂಪಾಯಿ ಕೇಳ್ತಾರೆ. ಇಲ್ಲ, ನಾವು ಸ್ವಂತ ನಮ್ಮ ಮನೆಯಲ್ಲಿ ಹಾಲಿಗೆ 45 ರೂಪಾಯಿ ಲೀಟರ್ನಲ್ಲಿ ತಗೊಂಡೋಗ್ತಾರೆ. ಆದ್ರೆ ನಾವು ಕರ್ದ ಹಾಲನ್ನು ಕರ್ದಾಗಿ ಕೊಡ್ತೇವೆ 45 ರೂಪಾಯಿ. ಕಡಿಮೆ ಆದರೆ ನಾವು ಕೊಡುವುದಿಲ್ಲ, ನಾವು ಮನೇಲಿ ಇಟ್ಕೊಳ್ತೇವೆ, ನಾವು ಯೂಸ್ ಮಾಡ್ತೇವೆ ಮನೇಲಿ. ಮನೇಲಿ ಇಟ್ಕೊಂಡು ಮಜ್ಜಿಗೆ ಮಾಡ್ತೇವೆ, ಕುಡಿತೇವೆ, ಮಾಡ್ತೇವೆ, ಊಟಕ್ಕೆ ಬೆಣ್ಣೆ ತೆಗಿತೇವೆ, ತುಪ್ಪ ಮಾಡ್ತೇವೆ. ಹೀಗೆ ಏನಾದರೂ ನಾವು ಅದನ್ನ ಮೌಲ್ಯವರ್ಧನೆ ಮಾಡುವಂಥ ಪ್ರಯತ್ನನೂ ಮಾಡ್ತಾ ಇದ್ದೇವೆ. ಬರೀ ನಾವು ರೇಟ್ ಇಲ್ಲ ಹೇಳುವಾಗಿಲ್ಲ, ಯಾಕೆ ಕೇಳಿದ್ರೆ ಇವತ್ತು ಕೃಷಿ ಇಲಾಖೆಯವರು ಪ್ರಯತ್ನ, ರೈತರ ಬಗ್ಗೆ ನಮ್ಮ ಸರ್ಕಾರದ ಯಾವ ಇಲಾಖೆ ಮಾಡುವ ಒಂದು ಪ್ರಯತ್ನಕ್ಕಿಂತ ಕೃಷಿ ಇಲಾಖೆ ತುಂಬ ಪ್ರಯತ್ನ ಮಾಡ್ತದೆ ಜನರ ಸಲುವಾಗಿ, ರೈತರ ಸಲುವಾಗಿ. ಇದು ನಾನು ನನ್ನ ಮನಸ್ಫೂರ್ತಿಯಿಂದ ಹೇಳ್ತೇನೆ. ಯಾಕೆ ಕೇಳಿದ್ರೆ ಏನೇ ಒಂದು ಬಂದರೂ ಅದನ್ನು ರೈತರ ಮನೆ ಬಾಗಿಲಿಗೆ ಮುಟ್ಟಿಸುವಂಥ ಕೆಲಸ ಕೃಷಿ ಇಲಾಖೆಯಿಂದ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸದಲ್ಲಿ ಗ್ರಾಮ ಸೇವಕರಂತ ಒಂದು ಕೆಲಸ ಮಾಡುವವರು ಇಲ್ಲ. ಆದರೂ ಸಹ ಈ ಫೋನಿನ ಮುಖಾಂತರ ಕೃಷಿ ಇಲಾಖೆಯವರು ರೈತರ ಸಂಪರ್ಕದಲ್ಲಿ ಯಾವಾಗಲೂ ಇರ್ತಾರೆ. ಹಾಗಾಗಿ ಒಂದು ಬೀಜ ಬಂದರೆ, ಏನೋ ಗೊಬ್ಬರ ಬಂದರೆ, ಇಲ್ಲಾದರೆ ಸುಣ್ಣ ಬಂದರೆ, ತಾಬಡ್ತೋಪು ಸರಿಯಾಗಿ ಯಾರು ಕೃಷಿ ಇಲಾಖೆ ಒಡನಾಟದಲ್ಲಿದ್ದಾರೋ ಅವರಿಗೆ ಆ ಒಂದು ಟೈಮ್ಗೆ ಸರಿಯಾಗಿ ಅವರು ಮಾರ್ಗದರ್ಶನ ಕೊಡ್ತಾರೆ, ಇಂಥದ್ದು ಬಂದಿದೆ ನೀವು ಬನ್ನಿ ತಗೊಂಡೋಗಿ ಅಂತೇಳಿ. ಹಾಗಾಗಿ ಕೃಷಿ ಇಲಾಖೆಯವರು ಸಹ ನಮ್ಮ ಒಂದು ಈ ರೈತರಿಗೆ ಒಳ್ಳೆಯ ಒಂದು ಸ್ಪಂದನೆ ಕೊಡೋದ್ರಿಂದ ನಮಗೂ ಸಹ ಕೃಷಿ ಮಾಡಬೇಕು ಹೇಳುವಂಥ ಒಂದು ಮನಸ್ಥಿತಿ ತುಂಬ ತುಂಬ ಇರುತ್ತದೆ. ಹಾಗಾಗಿ ನಮ್ಮ ಮಗಳು ಡಿಗ್ರಿ ಮುಗಿಸ್ಕೊಂಡು ಒಂದು ಕೆಲಸದಲ್ಲಿದೆ, ಕಂಪನಿ ಕೆಲಸದಲ್ಲಿ. ಆದರೆ ಇವತ್ತು ಸಹ ಅವಳು ನಿಮ್ಗೆ ಹೇಳ್ತೇನೆ, ಒಂದು ತೆಂಗಿನ ಮರ ಹತ್ತುದು ಮೆಷಿನ್ ತಂದ್ಕೊಂಡು ಆ ನನ್ನ ಮಗಳು ಸಿಂಹಾಳ ಬೇಕಾದ್ರೆ ಅವಳೇ ಹತ್ಕೊಂಡು ಸಿಂಹಾಳ ತಗೊಂಡು ಕುಡಿತಾಳೆ. ಆ ಒಂದು ಪರಿಸ್ಥಿತಿ ಇದೆ. ಯಾಕೆ ಕೇಳಿದ್ರೆ ನಾಟಿ ಮಿಷನ್ ವರ್ಷಕ್ಕೆ ಒಂದ್ಸಲ ಆದ್ರೂ ನಾನು ಹೊಡಿಬೇಕು ಅಪ್ಪ, ಹೊಡಿತೇನೆ ನಾಯಿಗೆ ಬಂದಾಗ ಅಂತ ಹೇಳ್ತಿ. ನಮ್ಮ ಗೆದ್ದೆ ಒಂದ್ಸಲ ಹೊಡೆಯುವ ಒಂದು ರೂಢಿ. ಇವತ್ತು ಸಹ ಬಿಡ್ಲಿಲ್ಲ, ಬೆಂಗಳೂರು ಹೋಗಿದ್ದಾಳೆ ಅಂತೇಳಿ ಅವಳು ಗೆದ್ದೆ ಒಳಗೆ ಹಾಯಿದ್ರೆ ಅರಲಾಗ್ತದೆ ಹೇಳುವಂತ ಅಭ್ಯಾಸಲ್ಲಿ. ಯಾಕೆ ಕೇಳಿದ್ರೆ ಸಣ್ಣಿಂದನೆ ಕಲ್ತಿದ್ದು. ಹಾಗಾಗಿ ಮಕ್ಕಳಿಗೆ ನಾವು ಸಣ್ಣಿರುವಾಗಲೇ ಕೃಷಿಯಲ್ಲಿ ತೊಡಗಿಸುವಂತ ಪ್ರಯತ್ನ ಮಾಡಬೇಕು. ನೀನ್ ಬರಬೇಡ ಮಗ, ಹಾಳಿ ಮೇಲೆ ತಿರುಗಾಡು, ಕಾಲಿಗೆ ಅರಳತಾಗ್ತದೆ, ಮೈಗೆ ಮಣ್ಣಾಗ್ತದೆ, ಅದನ್ನ ನಾವು ಕಲಿಸಲೇಬಾರದು. ನಾವು ಅದು ಕಲಿಸೋದ್ರಿಂದ ನಾಳೆ ಮಕ್ಕಳು ಅದರಿಂದ ದೂರ ದೂರ ಆಗ್ತಾ ಇದ್ದಾರೆ. ಹಾಗಾಗಿ ನಾವು ಮಕ್ಕಳಿಗೆ ಸಹ ಕೃಷಿಯಲ್ಲಿ ತಗೊಳ್ಳೋದ್ರಿಂದ ಅವರು ಸಹ ಅದರಲ್ಲಿ ಇದೇ ಕೃಷಿ ಮೇಳದಲ್ಲಿ ಧಾರವಾಡದಲ್ಲಿ ನಮ್ಮ ಯುವ ಕೃಷಿ ಮಹಿಳೆ ಪ್ರಶಸ್ತಿ ಸಹ ತಗೊಂಡಿದ್ದಾಳೆ ನನ್ನ ಮಗಳು. ಅವಳು ತಗೊಳ್ಬೇಕು ತಗೊಂಡಿದ್ದಲ್ಲ, ನಮ್ಮ ಒಂದು ಪಾಠಶಾಲೆಯ ಒಂದು ಮೇಡಮ್ ಶೈಲಾ ಮೇಡಮ್ ಅಂತೇಳಿ ಕುಮಟಾದ ಒಂದು ಪಾಠಶಾಲೆ ಅವರು ಬಂದಿದ್ರು ಹೀಗೆ ನೋಡ್ಲಿಕ್ಕೆ. ಆವಾಗ ಇವಳು ಕೆಲಸ ಮಾಡೋದನ್ನು ನೋಡಿ ಅವರು ಅದನ್ನು ಫೋಟೋಗ್ರಫಿ ಮಾಡಿ ಅವರು ಅದನ್ನು ಕಳಿಸಿದ್ರು. ಕಡೆಗೆ ಅವರಿಗೆ ಬಂದು ಅದನ್ನು ಮಾಡ್ಕೊಂಡು ಹೋಗಿದ್ದಾರೆ. ಇದರೊಟ್ಟಿಗೆ ನಿಮ್ಗೆ ಹೇಳ್ತೇನೆ, ನಾವು ಒಂದು 7-8 ಪೇಟಿಗೆ ಜೇನು ಸಹ ಸಾಕ್ತೇವೆ. ಯಾಕೆ ಕೇಳಿದ್ರೆ ಇಲ್ಲಿ ಜೇನಿಗೆ ಸ್ವಲ್ಪ ತೊಂದರೆ ಇದೆ, ಹೂವಿನ ಅಭಾವ. ಆದ್ರೂ ಸಹ ಏನು ಕೇಳಿದ್ರೆ ನಮ್ಗೆ ಈಗ ಟೈಮ್ದಲ್ಲಿ ಅಕ್ಟೋಬರ್ ನಿಂದ ಮೇ ತನಕ ನಮ್ಗೆ ಜೇನು ಸಾಕ್ಲಿಕ್ಕೆ ಏನು ತೊಂದರೆ ಆಗುದಿಲ್ಲ. ಅದ್ರ ನಂತರ ಏನ್ ಮಾಡ್ತೇವೆ ಕೇಳಿದ್ರೆ, ಜೇನು ಪೆಟ್ಟಿಗೆಯನ್ನ ತಗೊಂಡೋಗಿ ಹೊರಗಡೆ ನಮ್ಮ ಹತ್ತಿರದ ಗುಡ್ಡದ ಪ್ರದೇಶ ಹೆಬ್ಬಾನ್ಕೆರೆ ಕಡ್ಲೆ ಆ ಕಡೆ ತಗೊಂಡೋಗಿ ಆ ಪೆಟ್ಟಿಗೆಯನ್ನ ಒಂದೊಂದು ಕಡೆ ಒಂದು 2 ಪೆಟ್ಟಿಗೆಯನ್ನ ಇಡ್ತೇವೆ. ಅದರಿಂದ ನಿಮ್ಗೆ ಹೇಳ್ತೇನೆ, ವರ್ಷದಲ್ಲಿ ಒಂದು ಸಲ ಏನಿಲ್ಲ ಅಂದ್ರೆ ಒಂದು ಪೆಟ್ಟಿಗೆಯಿಂದ ನಿಮ್ಗೆ ಹೇಳ್ತೇನೆ 7,000-8,000 ರೂಪಾಯಿ ಜೇನು ತುಪ್ಪವನ್ನು ತೆಗಿತೇವೆ. ಅದು ಸರಿಯಾಗಿ ಪೆಟ್ಟಿಗೆ ಇಂಪ್ರೂವ್ಮೆಂಟ್ ನಲ್ಲಿ ಇದೆ ಅಂತೇಳಿ ಹೇಳಿದ್ರೆ ಅದು ಮೇವರೆಗೆ 800-1,000 ರೂಪಾಯಿವರೆಗೂ ತುಪ್ಪ ತೆಗೆಯುವಂತ ಅವಕಾಶ ಇದೆ. ನಿಮ್ಗೆ ಹೇಳ್ತೇನೆ, ಅಕ್ಟೋಬರು ನವಂಬರು ಡಿಸೆಂಬರು ಇದು 3 ತಿಂಗಳಲ್ಲಿ ಅಟ್ಲ ತುಪ್ಪ ಮಾಡಿದ್ರೆ ಆವಾಗ 1 ಕೆಜಿ ತುಪ್ಪಕ್ಕೆ ಮಾರ್ಕೆಟ್ ನಲ್ಲಿ ಇವತ್ತು 1,500-2,000 ರೂಪಾಯಿ ಇದೆ ಅಟ್ಲ ಹೂವಿನ ತುಪ್ಪ. ನಮ್ಮ ಸೊಸೈಟಿ ಒಳಗೆ ಜೇನು ಸೊಸೈಟಿ ಒಳಗೆ 1,200 ರೂಪಾಯಿದಲ್ಲಿ ಖರೀದಿ ಮಾಡ್ತಾರೆ ನಮ್ಮ ರೈತರಿಂದ. ಆದ್ರೆ ಹೊರಗಡೆ ಜನ ಬಂದವರು 1,500-2,000 ರೂಪಾಯಿವರೆಗೆ ಡಿಮಾಂಡ್ ಮಾಡಿ ತಗೊಂಡೋಗ್ತಾರೆ. ಅದು ನಮ್ಮ ಏರಿಯಾದಲ್ಲಿ ಮುಸ್ಲಿಮ್ಸ್ ಜನ ಇರೋದ್ರಿಂದ ಅವರು ಹೊರಗಡೆ ದುಬೈಗಿಬೈ ಹೋಗೋ ಟೈಮ್ದಲ್ಲಿ ಜೇನು ತುಪ್ಪ ಇದ್ರೆ ಅವರು ನಮ್ಮ ಬೆನ್ನು ಹಿಡಿದು ಅದನ್ನು ತಗೊಂಡೋಗ್ತಾರೆ. ಹಾಗಾಗಿ ನಮಗೆ ಈ ರೇಟು ಸಹ ಸಿಗ್ತದೆ. ಹಾಗಾಗಿ ಮಾರ್ಕೆಟ್ನಲ್ಲಿ ಯಾವುದೂ ಇಲ್ಲ ಹೇಳಿರಿ ಇಲ್ಲ, ಆದರೆ ರೈತರು ಅವರವರ ಟೈಮಿಗೆ ಅನುಸಾರವಾಗಿ ಅದಕ್ಕೆ ಮಾಡ್ಕೊಂಡು ಹೋಗುವಂತ ಒಂದು ಪ್ರಯತ್ನವನ್ನು ಮಾಡಬೇಕು. ಈ ಜೇನು ಸಾಕಾಣಿಕೆ ಏನು ಅಲ್ಲ, ವಾರದಲ್ಲಿ ಒಂದ್ ದಿವಸ ಅದ್ರ ಬಗ್ಗೆ ನೋಡಿದ್ರೆ ಸಾಕು, ಕಾಳಜಿ ಇಷ್ಟೇ, ಮತ್ತೆ ಏನೂ ಇಲ್ಲ. ಅದು ಏನಾಗ್ತದೆ ಕೇಳಿದ್ರೆ, ಮನೆ ಹತ್ರ ಒಂದು ಪೆಟ್ಟಿಗೆ ಇದ್ರೆ ಅದು ಒಂದು ಹ್ಯಾಬಿಟ್, ಆ ಹುಳ ಏನ್ ಮಾಡ್ತದೆ ನೋಡುವ ಅಂತ ಒಂದನ್ನು ಅಭ್ಯಾಸವನ್ನು ನಾವು ಮಾಡೋದ್ರಿಂದ ನಮ್ಮ ಮಕ್ಕಳು ನಮ್ಮ ನೋಡಿ ಅವರು ಮಾಡ್ತಾರೆ. ಹಾಗಾಗಿ ಮನೆಯಲ್ಲಿ ಇದೆಲ್ಲ ಬೆಳೆಯಲಿಕ್ಕೆ ಕಾರಣ ನಾವು ಮಕ್ಕಳನ್ನು ಅದನ್ನು ತೋರಿಸಿ ಬೆಳೆಸಬೇಕು. ಮಕ್ಕಳಿಗೆ ನಾವು ಅದನ್ನು ದೂರ ದೂರ ಇಡಿಯೋದ್ರಿಂದ ನಮ್ಮ ಮಕ್ಕಳು ಕೃಷಿಯಿಂದ ಹಿಂದೆ ಹಿಂದೆ ಆಗ್ತಾ ಇದ್ದಾರೆ. ಅಂದ್ರೆ ಏನು ಅಂತ ಹೇಳಿದ್ರೆ, ನಾವು ಖುಷಿಯಿಂದ ಕೃಷಿ ಮಾಡೋದು ಒಂದಾಯ್ತು. ಇನ್ನೊಂದು ಏನಂತ ಹೇಳಿದ್ರೆ, ನಾವು ಒಂದ್ ಸ್ವಲ್ಪ ಆರ್ಥಿಕವಾಗಿ ಮುಂದುವರಿಬೇಕು, ನಾವು 4 ಮಂದಿ ಒಳಗೆ ಬರಬೇಕು ಅಂತೇಳಿ ಎಲ್ಲ ರೈತರು ಆಸೆ ಇರುತ್ತೆ. ಬರೀ ನೌಕರಸ್ಥರಿಗೆ ದುಡ್ಡು, ಅವರೇ ಕಾರ್ನಾಗ ಓಡಾಡುದು, ಅವರೇ ಒಳ್ಳೆ ಬಟ್ಟೆ ಹಾಕೊಳ್ಳೋದು, ಅವರೇ ಒಳ್ಳೆ ಮನೆಯಾಗಿರುದು, ನಾವ್ ಯಾವಾಗ ಆಗುದು, ಹಿಂಗೆಲ್ಲ ರೈತರ ಭಾವನೆ ಇರುತ್ತೆ. ಇದಕ್ಕೇನಂತೀರಿ ಸರ್? ಇದು ನೀವು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ನನಗೆ ಇದೇ ಒಂದು ಪ್ರಶ್ನೆಯನ್ನ, ನಾವು ನಾಟಿ ಮಿಷನ್ ಖರೀದಿ ಮಾಡಿ ತಂದಾಗ ಅದು ನೋಡ್ಲಿಕ್ಕೆ ಒಂಥರ ಹೆಲಿಕಾಪ್ಟರ್ ನೋಡ್ದಂಗೆ ಕಾಣ್ತದೆ, ಆ ಮಷನ್, ಕುಬೋಟಾ ಮಷನ್, ನಾಟಿ ಮಿಷನ್. ಅವಾಗ ಅದನ್ನ ತಂದು ಇಳಿಸಿದಾಗ ಈಗ ಹೀಗೆ ನೋಡ್ಲಿಕ್ಕೆ ಬಂದವರು ಎರಡೆರಡು ಮಾತಾಡ್ತಾ ಉಳಿದ್ರು. ನೋಡ್ತಾ ನೋಡ್ತಾ ಆ ಚಲೋ ಇದೆ ಅಂದ್ರೆ ಒಬ್ರು ರೇಟ್ ಎಷ್ಟು ಬೀಳ್ತಿದ್ಕೆ ಏನು ಅಂತ ಹೇಳಿ ಕೇಳಿದ್ರು. ಅವರಲ್ಲಿ ಒಬ್ರು ಕೇಳಿದ್ರು, ಮರೆ ಇದು 2 ಲಕ್ಷ ರೂಪಾಯಿ ಮಷನ್ ನಿನ್ಗೆ ನಾಟಿ ಮಾಡೋದು ಮಾತ್ರ ಅಲ್ಲ, ಇದಕ್ಕೆ ಬೇರೆ ಏನು ಕೆಲಸಕ್ಕೆ ಬರುದಿಲ್ಲಲ್ಲ ಅಂತೇಳಿ ಹೇಳಿದ್ರು. ಅವಾಗ ಅವ್ರಿಗೆ ಹೇಳಿದ್ರು, 2 ಲಕ್ಷ ರೂಪಾಯಿ ಮಟ್ಟ ಮಷನ್, ನೀನು ಒಂದು 3 ಎಕರೆ ನಿಮ್ದು ಜಮೀನು ಇದೆ, 3.5 ಎಕರೆ ಲೀಜಿಗೆ ಒಂದು 3-4 ಎಕರೆ ಮಾಡ್ತೀರಿ ನೀವು, ಒಂದು 7 ಎಕರೆ ನಾಟಿ ಮಾಡಿಬಿಟ್ರೆ ನಿಮ್ಗೆ ಆ ಮಷನಿಗೆ 2 ಲಕ್ಷ ರೂಪಾಯಿ ಕೊಟ್ಟು ತಂದ್ರೆ ಹೇಗೆ ಮಾರೆ ಇದು ಪೂರೈಸ್ತದ ಕೇಳಿದ ಕೇಳಿದ್ರು. ಅದಕ್ಕೆ ಉತ್ತರ ನಾನು ಒಂದೇ ಮಾತು ಹೇಳಿದ್ದೇನೆ ಅವರಿಗೆ. ಏನು ಕೇಳಿದ್ರೆ, ಒಂದು ಸಾವುಕಾರರು ಅವನ ಬಿಸಿನೆಸ್ ಏನೋ ಇರ್ತದೆ, ಅವ ಒಂದು ಮರ್ಸಿಡಿಸ್ ಕಾರ್ ತಂದು ನಿಲ್ಸ್ಕೊಳ್ತಾನೆ ಅವನ ಮನೆಗೆ, ಹೆಂಡತಿ ಮಕ್ಕಳು ಅವ ಓಡಾಡ್ಲಿಕ್ಕೆ ಮಾತ್ರ. ಅದು ಆ ಕಾರಿನ ವ್ಯಾಲ್ಯೂ ಸಾಧಾರಣ 30-40 ಲಕ್ಷ ರೂಪಾಯಿ ಇರ್ತದೆ, ಅದು ಅವನಿಗೆ ಸಂಬಂಧಪಟ್ಟದ್ದು. ಇದು ಹಾಗೆ, ಇದು ನನಗೆ ನನ್ನ ಜಮೀನಿಗೆ ಅವಶ್ಯಕತೆ ಬಂದದ್ದು, ಅದಕ್ಕೆ 2 ಲಕ್ಷ ರೂಪಾಯಿ ರೇಟಿನ ಸಂಬಂಧ ಇಲ್ಲ, ನನ್ನ ಕೆಲಸಕ್ಕೆ ಅವಶ್ಯಕತೆ ಇದೆ, ಅದು ನನಗೆ ಬೇಕು, ತಗೊಂಡಿದ್ದೇನೆ ಅಂತೇಳಿ ಹೇಳಿದ್ದೇನೆ. ಇವತ್ತು ನಿಮ್ಗೆ ಹೇಳ್ತೇನೆ, ಅದೇ ಮಷನ್ ನಿಂದ ನಾವು ವರ್ಷಕ್ಕೆ ಏನಿಲ್ಲ ಅಂತ ಹೇಳಿದ್ರೆ 50,000 ರೂಪಾಯಿ ದುಡಿತೇವೆ ಒಂದು ವರ್ಷದಲ್ಲಿ. ಅದಕ್ಕೆ ಖರ್ಚಾಗೋದು ಎಷ್ಟು ಕೇಳಿದ್ರೆ, ಒಂದು ತಾಸಿಗೆ 1 ಲೀಟರ್ ಪೆಟ್ರೋಲ್ ಅಷ್ಟು ಬಿಟ್ಟರೆ ಒಂದು ವರ್ಷದಲ್ಲಿ ಅದು ನಾನು ಕೆಲಸಕ್ಕೆ ಹೊರಗೆ ಹಾಕುವಾಗ ಅದಕ್ಕೆ ಆಯಿಲ್ ಚೇಂಜು ಮತ್ತೆ ಅದರ ಏನ ಮೇಂಟೆನ್ಸ್ ಇದೆ, ಗ್ರೀಸಿಂಗು ಅದು ಎಲ್ಲ ಮಾಡುವಾಗ ನನಗೆ ಬರೋದು ಏನು ಕೇಳಿದ್ರೆ 6,000 ರೂಪಾಯಿ ಖರ್ಚು. ಅದರ ನಂತರ ಪ್ರತಿ ಒಂದು ಎಕರೆ ನೆಟ್ಟಿ ಮಾಡುವಾಗ ಒಂದು ಇದಕ್ಕೆ ನನಗೆ 1 ಲೀಟರ್ ಪೆಟ್ರೋಲ್ ಖರ್ಚಾಗ್ತದೆ, ಅದ್ರ ಬಿಟ್ಟರೆ ಬೇರೆ ಯಾವ ಖರ್ಚು ಇಲ್ಲ ನನಗೆ. ಅದಕ್ಕೆ 11 ವರ್ಷ ಆಯಿತು ಮಷನ್ ತಗೊಂಡು, 11 ವರ್ಷದಿಂದ ಇಲ್ಲಿ ತನಕ ಅದಕ್ಕೆ ಮೇಂಟೆನೆನ್ಸ್ ಬಿಟ್ಟರೆ ನಾನು ಬೇರೆ ಖರ್ಚು ಮಾಡಲಿಲ್ಲ. ಆದರೆ ಈ ವರ್ಷ ಮಾತ್ರ ಅದನ್ನು ಶಿವಮೊಗ್ಗ ತಗೊಂಡೋಗಿ ಕಂಪ್ಲೀಟ್ ಅಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ ಖುಷಿ. ಯಾಕೆ ಕೇಳಿದ್ರೆ, ನಾನು 10 ವರ್ಷದಿಂದ ನಾನು ಮಷನ್ ಅನ್ನು ದುಡಿತಾ ಇದ್ದೇನೆ ಬಿಟ್ಟರೆ ಅದಕ್ಕೆ ಏನು ಖರ್ಚೆ ಮಾಡಲಿಲ್ಲಲ್ಲ, ಒಂದ್ಸಲ ಹೋಗಿ ಪೂರೆ ಚೆಕ್ ಮಾಡ್ಕೊಂಡು ಬರುವ ಶೋರೂಮಿಗೆ ಅಂತೇಳಿ ಟಾಟಾ ಎಸ್ ರಿಕ್ಷಾದಲ್ಲಿ ತುಂಬಿಕೊಂಡು ಸೀದಾ ಶಿವಮೊಗ್ಗ ತಗೊಂಡೋಗಿ ಆ ಶೋರೂಮ್ ಹತ್ರ, ಅವರು ಪ್ರತಿ ವರ್ಷ ಬಂದು ಸರ್ವಿಸ್ ಮಾಡೋರಾಗಿತ್ತು, ಅವ್ರ ಹತ್ರ ಹೋಗಿ ನನ್ನ ಗಾಡಿದು ಪೂರ್ತಿ ಒಂದ್ಸಲ ಚೆಕ್ ಮಾಡಿ ನೀವು ಇದು ಮಾಡಿಕೊಡಿ ಅಂತೇಳಿ. ಅಲ್ಲಿ ನನಗೆ ಆ ಟೈಯರ್ಗೆ ರಬ್ಬರ್ಗೆ ಬರೆಲ್ಲ ಸ್ವಲ್ಪ ಕಟ್ಟಾಗಿದ್ದಿತ್ತು, ಅದೆಲ್ಲ ಟೈಯರೇ ತೆಗೆಸಿ ಹೊಸದು ಹಾಕಿಸಿ. ಯಾಕೆ ಕೇಳಿದ್ರೆ, ನನ್ನ ಗಾಡಿ ದುಡ್ದಿದ್ದು ನಂದು ಈಗ ಆ ಗಾಡಿ ದುಡ್ಡೇ ನನಗೆ ಯಾವಾಗಲೂ ಒಂದಲ್ಲ, ಅದ್ರದ್ದು 1.5 ಪಟ್ಟು ದುಡ್ಡು ನನಗೆ ಬಂದಿದೆ. ಈಗ ಆ ಗಾಡಿಯನ್ನು ಮತ್ತೆ ಹೊಸ ಗಾಡಿ ತಗೊಳ್ಳೋಕ್ಕಿಂತ ಅದೇ ಗಾಡಿನ ಹೊಸದಾಗಿ ಮಾಡ್ಕೊಂಡು ಬರಬೇಕು ಅಂತ ಒಂದು ಆಸೆಯಿಂದ ಹೋಗಿ ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ನನಗೆ ಒಂದು 40,000 ರೂಪಾಯಿ ಖರ್ಚಾಗಿದೆ. ಹಾಗಾಗಿ ಅದು ಖರ್ಚು ಮಾಡಿದರೆ ನನಗೆ ಇನ್ನೊಂದು 10 ವರ್ಷ ನನಗೆ ತಲೆ ವಿಷಯ ಇಲ್ಲ ಅಳುವಂತ ಇದರಲ್ಲಿ ನಾನು ಮಾಡ್ಕೊಂಡು ಬಂದಿದ್ದೇನೆ. ಅದು ನನಗೆ ಇವಾಗ ಹೊಸ ಗಾಡಿ ಇದ್ದಾಗೆ ಆಗಿದೆ. ಈಗ ಮತ್ತೆ ನಮ್ಮ ಕೆಲಸ ಮಾಡುವಾಗ ನಮಗೆ ಯಾವುದೇ ತೊಂದರೆ ತೊಡಕು ಏನೂ ಆಗ್ತಾ ಇರಲಿಲ್ಲ. ಆದರೆ ನಮ್ದು ಮೊದಲನೇದಂತ ಹೇಳಿದ್ರೆ ಕೆಲವು ಪದ್ಧತಿ ಇದೆ, ಆ ಪದ್ಧತಿಯನ್ನು ತಪ್ಪಿ ಹೋಗುವುದಿಲ್ಲ. ಯಂತ್ರ ನಾಟಿ ಒಳಗೆ ಯಂತ್ರ ನಾಟಿ ಮಾಡುವಾಗ ನಾವು ಯಾರ ಯಂತ್ರ ಯಾರದೇ ಚಾಪೆ ಮಡಿ ಮಾಡಬೇಕಾದ್ರೆ ಅದರ ಮಣ್ಣನ್ನು ಜಾಳರಿ ಒಳಗೆ ಹಾಕಿ ಸಾಣಿಸ್ಬೇಕು, ಅದರಲ್ಲಿ ಕಲ್ಲು ಇರಬಾರ್ದು. ಅಂತ ಮಣ್ಣನ್ನು ನೀವು ಚಾಪೆ ಮಡಿಗೆ ಉಪಯೋಗಿಸ್ಬೇಕು. ಆ ಚಾಪೆ ಮಡಿ ಉಪಯೋಗಿಸೋದ್ರಿಂದ ಅದು ನೀವು ನಾಟಿ ಮಾಡೋ ಟೈಮ್ದಲ್ಲಿ 1 ಪಾಯಿಂಟು ಸಹ ಏನು ತೊಂದರೆ ಆಗದೆ ನಾಟಿ ಆಗ್ತದೆ, 1 ಸಸಿನೂ ಸಹ ನಿಮ್ಮ 0.2 ಪಾಯಿಂಟಿಗೆ ಕುಳಿತದೆ. ಮತ್ತೊಂದು ಅಂತೇಳಿ ಹೇಳಿದ್ರೆ, ಕಲ್ಲು ಏನಾದರೂ ಸಿಕ್ತಂತ ಹೇಳಿದ್ರೆ ಆ ಪಿನ್ ಕಟ್ಟಾಗ್ತದೆ, ಕೆಲವು ಕಡೆ ಪಿನ್ ಜಾರು ಹೋಗಿ ಆ ಸಸಿ ಕೆಳಗಡೆ ಹೋಗಿ ಹಾಗೆ ಕೂತ್ಕೊಂಡು ಬರ್ತಾ ಇರ್ತದೆ, ಅದು ಪಿನ್ನಿಗೆ ಸಸಿ ಇರ್ತದೆ, ಅಲ್ಲಿ 1 ಮೀಟರ್ ಜಾಗಕ್ಕೆ ಸಸಿನೇ ಇರುವುದಿಲ್ಲ, ಹೀಗೆಲ್ಲ ಸಮಸ್ಯೆ ಆಗ್ತದೆ. ಹಾಗಾಗಿ ಈ ಕೆಲವು ನಿಯಮ ಇದೆ, ಚಾಪೆ ಮಡಿ ಮಾಡುವಾಗ ಮಣ್ಣನ್ನು ಸಾಣಿಸ್ಬೇಕು, ಗೊಬ್ಬರವನ್ನು ಸಾಣಿಸ್ಬೇಕು, ಕಲ್ಲು ಇರಬಾರ್ದು. ಹಾಗಾಗಿ ಅಂಥದನ್ನೇ ಚಾಪೆ ಮಡಿ ಮಾಡಿ ಅದನ್ನು ಉಪಯೋಗ ಮಾಡ್ಕೊಂಡು ನಾವು ನಾಟಿ ಮಾಡಿದರೆ ಯಾವುದೇ ತೊಂದರೆ ಇಲ್ಲ. ಯಂತ್ರನಾಟಿಯಲ್ಲಿ ಮುಖಾಂತರ. ಹಾಗಾಗಿ ನಾವು ಈಗ ಎಲ್ಲದಕ್ಕೂ ಮಾಡ್ಕೊಂಡಿದ್ದೇವೆ, ಯಂತ್ರನಾಟಿ ಹೌದು, ಕಳೆ ತೆಗೆಯೋದು ಎಲ್ಲ. ಆದರೆ ಕೊಯ್ಲು ಮಿಷನ್ ಅಂತ ಹೇಳಿ ನಾವು ತಕೊಳ್ಳಿಲ್ಲ. ಯಾಕೆ ಕೇಳಿದ್ರೆ ನಮಗೆ ಅದರ ಬಗ್ಗೆ ಸ್ವಲ್ಪ ಒಂಥರ ತೊಡಕಿದೆ. ಯಾಕೆ ಕೇಳಿದ್ರೆ ಈ ಏನು ಭತ್ತ ಕಟಾವು ಮಾಡೋ ಮಿಷನ್ ನಲ್ಲಿ ಕಟಾವು ಮಾಡ್ತಾ ಏನು ಅದಕ್ಕೆ ಬ್ಲೇಡ್ ಹಾಕಿದ್ದು ಒಂದು ವರ್ಷ ಆದ ನಂತರ ಮತ್ತೆ ಮಾಡುವಾಗ ಸ್ವಲ್ಪ ಜಗೀತದೆ ಅದು. ಆವಾಗ ಸರಿಯಾಗಿ ಕಟ್ಟಾಗುವುದಿಲ್ಲ, ಕದ್ರು ಎಲ್ಲ ತಲೆ ಬುಡ ಸೇರ್ತದೆ. ಈ ತರ ಎಲ್ಲ ಸಮಸ್ಯೆ ಇದೆ. ಹಾಗಾಗಿ ನಮ್ಗೆ ಅದ್ರ ಸಲುವಾಗಿ ಸ್ವಲ್ಪ ಅವಿಶ್ವಾಸವಾಗಿದೆ, ಹಾಗಾಗಿ ಅದನ್ನು ಮಾಡ್ತಾ ಇಲ್ಲ. ಆದ್ರೆ ಈಗ ಏನಾಗಿದೆ ಕೇಳಿದ್ರೆ, ಮೊನ್ನೆ ನಾನು ಒಂದು ನಿರಂತರ ಪತ್ರಿಕೆಯಲ್ಲಿ ನೋಡಿ, ಉಡುಪಿಯಲ್ಲಿ ಒಂದು ದೊಡ್ಡ ಮಷಿನ್ ಬಂದಿದೆ. ಅದು ಗದ್ದೆ ಒಳಗೆ ಇಳಿದು ಕಟಾವು ಮಾಡಿದ್ರೆ ಅದು ಮೊದ್ಲೇನಾಗ್ತಿತ್ತು ಕೇಳಿದ್ರೆ, ಹುಲ್ಲನ್ನು ಜಗದಿ ಜಗದಿ ಜಗದಿ ರಾಶಿ ಆಗ್ತಿತ್ತು ಭತ್ತ ಉದುರಿಸಿ. ಆದ್ರೆ ಈಗ ಬಂದ ಮಷಿನ್ ಏನಿದೆ ಕೇಳಿದ್ರೆ, ಇಡೀ ಹುಲ್ಲನ್ನೇ ಹಾಗೆ ಭತ್ತ ತೆಗೆದು ಹೊರಗಡೆ ಹಾಕ್ತಾ ಇದೆ, ಹುಲ್ಲು ಹಾಳಾಗ್ತಾ ಇಲ್ಲ. ಹಾಗಾಗಿ ಇನ್ನು ಮುಂದಿನ ದಿವಸದಲ್ಲಿ ಆ ಮಿಷನ್ ಅನ್ನು ಉಪಯೋಗಿಸುವ ವಿಚಾರ ನಮಗಿದೆ. ಯಾಕೆ ಕೇಳಿದ್ರೆ, ನಮಗೆ ಮುಖ್ಯವಾಗಿ ಹುಲ್ಲು ಹಾಳಾಗಬಾರದು. ನಮಗೆ ಇಲ್ಲಿ ಜಾನುವಾರಿಗೆ ಉಪಯೋಗವಾಗುವಂತದ್ದು ಮುಖ್ಯವಾದದ್ದು ಭತ್ತದ ಒಟ್ಟಿಗೆ ಹುಲ್ಲು. ನಾವು ಭತ್ತಕ್ಕೆ ಎಷ್ಟು ಬೆಲೆ ಕೊಡ್ತೇವೋ ಹುಲ್ಲಿಗೂ ಸಹ ಅಷ್ಟೇ ಬೆಲೆ ಇದೆ ನಮಗೆ. ಯಾಕೆ ಕೇಳಿದ್ರೆ, ಜಾನುವಾರು ಸಾಕ್ಲಿಕ್ಕೆ ನಮಗೆ ಬೇರೆ ದಾರಿನೇ ಇಲ್ಲ, ಒಣ ಹುಲ್ಲನ್ನೇ ಅವಲಂಬಿಸಬೇಕಾದ ಪರಿಸ್ಥಿತಿ ಇದೆ. ಹಾಗಾಗಿ ಈ ಮಾರ್ಗದರ್ಶನ ಮುಖಾಂತರ ಇಂಥ ಒಂದು ಮಷಿನ್ ಬಂದಿದೆ, ಉಡುಪಿಯೊಳಗೆ ಬಂದಿದೆ, ಈಗ ನಮ್ಮ ಸಾಗೂ ಸಹ ಬರಬಹುದು. ಇನ್ನೇ ಅಂತ ಒಂದು ಮಷಿನ್ ಅನ್ನ ಉಪಯೋಗ ಮಾಡ್ಕೊಂಡು ನಮ್ಮ ಕೃಷಿಯಲ್ಲಿ ನಾವು ಇನ್ನು ಮುಂದೆ ಇದರ ಬಗ್ಗೆ ಸಾಧನೆ ಮಾಡುವಂತ ಪ್ರಯತ್ನ ಇದೆ ಮಾಡ್ತೇವೆ. ಒಳ್ಳೇದು ಅಶೋಕ್ ಅವರೆ, ಮಾತು ಕೇಳ್ಕೊಂತ ಕುಂತಾಗ ನಮಗೆ ಅನಿಸ್ತು ಸುಖ ಅನ್ನೋದು ಕೂಡ ಒಂದು ಮನೋಸ್ಥಿತಿ. ನಾವು ಇದ್ದಿದ್ರಲ್ಲೇ ನಮ್ಮ ಮಷಿನ್ನು, ನಮ್ಮ ದನ, ನಮ್ಮ ಹೊಲ, ನಮ್ಮ ಬಿತ್ತನೆ, ನಮ್ಮ ಅದು ಚಿಗುರು ಒಡೆಯೋದು, ಅದನ್ನೆಲ್ಲನೂ ನೋಡಿ ಖುಷಿ ಪಡೋದು ಇದೆಯಲ್ಲ, ಅದು ನಿಜವಾದ ಖುಷಿ ಅಂತೇಳಿ ನಮ್ಗೆ ಅನಿಸ್ತಾ ಇದೆ. ಇಷ್ಟೆಲ್ಲನೂ ಹಂಚಿಕೊಂಡ್ರಿ, ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೃಷಿ ಅನುಭವಗಳು ಈ ವಿಷಯವಾಗಿ ಹೊನ್ನಾವರ ಹಳದಿಪುರದ ಅಶೋಕ್ ನಾರಾಯಣ್ ಕೋಡಿ ಅವರೊಂದಿಗೆ ಸಂದರ್ಶನ ಕೇಳಿದರೆ ಸಂದರ್ಶಕರು ಎಚ್ಬಿ ರಾಮಡಿಗೆ. गांवों के सरपंचों के लिए कोरोना वायरस COVID-19 से जुड़ी एक आवश्यक सूचना. दूसरे राज्यों और शहरों से वापस आए लोगों की पहचान कर उनकी सूची बनाएं. उनको COVID-19 से बचने के तरीके, उसके लक्षण और इलाज के बारे में बताएं. क्वारंटीन करने से पहले उन्हें बताएं कि उनके और उनके परिवार के हित के लिए है. विश्वास दिलाएं कि डरने की कोई बात नहीं है. जिन्हें बुखार, खांसी या सांस की तकलीफ हो रही हो, उनके साथ कोई भेदभाव न करें. COVID-19 से बचाव जिम्मेदारी है आपकी और हमारी. अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಎಲ್ಲ ಪ್ರಾಥಮಿಕ ಆರೋಗ್ಯ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು, ತಜ್ಞ ವೈದ್ಯರ ಸೇವೆ, ಪ್ರಯೋಗಾಲಯ ಸೇವೆ, ರೆಫರಲ್ ಸೇವೆ, ಲಸಿಕೆ, ಔಷಧ, ಆರೋಗ್ಯ ಶಿಕ್ಷಣ, ಈ ಎಲ್ಲ ಉಚಿತ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಎಬಿಎಆರ್ಕೆ ಉಚಿತ ಸೇವೆಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ರಾಜ್ಯದ 5932 ಉಪಕೇಂದ್ರಗಳು ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಬಾಕಿ ಎಲ್ಲವೂ ಆಮೇಲೆ, ನನ್ ಮಾತು ಕೇಳು ಈಗಲೇ. ಲೈಫ್ನ ಅಂಕುಡೊಂಕು ರೋಡಲ್ಲಿ ಆಯ್ಕೆ ಇರುತ್ತೆ ಪ್ರತಿ ಇರುವಲ್ಲಿ, ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ, ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ.

ನಾನಲ್ಲ.